46ನೇ ಪದ್ಯ. ಅಜಾನಜರು ಸೋತಮರಿಗೆ ಸೇವಕರು, ಸರ್ವಜ್ಞರು ಉಪದೇಶಕರು ಅಂತ ತಿಳಿಸ್ತಾರೆ. ಪಾವಕರಿಗಿಂತ ಅದಮರೆನಿಸುವ ದೇವಕುಲ ಅಜಾನಾಕ್ಯ ಸುರಗಣ ಕೋವಿದರು ನಾನಾ ಸುವಿದ್ಯದಿ ಸೋತ್ತಮರ ನಿತ್ಯ ಸೇವಿಪರು, ಸದ್ಭಕ್ತಿಪೂರ್ವಕ ಸ್ವಾವರರಿಗೆ ಉಪದೇಶಿಸುವರು, ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಪಾವಕಗ್ನಿಗಿಂತ ಅಧಮರೆನಿಸುವರು ದೇವಕುಲದಲ್ಲಿ ಹುಟ್ಟಿ ಅಜಾನಜರಿಂದ ಅನಾಖ್ಯಾತರಾದ ಸುರಗಣದ ಕೋವಿದರು, ನಾನಾ ವಿದ್ಯೆಗಳಲ್ಲಿ ಸುವಿದ್ಯೆಗಳಲ್ಲಿ ನೈಪುಣ್ಯವನ್ನು ಪಡೆದವರು, ಸೋತ್ತಮರನ್ನು ಭಕ್ತಿಪೂರ್ವಕವಾಗಿ ಸೇವಾ ಮಾಡ್ತಾರೆ. ತಮಗಿಂತ ಕಡಿಮೆಯವರಿಗೆ ನಿರಾವಲಂಬನ ಯಾರನ್ನು ಆಶ್ರಯಿಸದೇ ಇರತಕ್ಕಂಥ ಸರ್ವಾಧಾರ ಸರ್ವಾಶ್ರಯತ್ವವನ್ನು ಹೊಂದಿರುವಂತಹ ಪರಮಾತ್ಮನ ನಿರ್ದುಷ್ಟ ಗುಣಗಳನ್ನು ಪ್ರತಿ ದಿವಸ ಉಪದೇಶ ಮಾಡ್ತಕ್ಕಂಥವರು. ಭಾಗವತ ತಾತ್ಪರ್ಯ 3ನೇ ಸ್ಕಂದದಲ್ಲಿ ಹೇಳಿದಂತೆ ದೇವಕುಲದಲ್ಲಿ ಹುಟ್ಟಿರ್ತಕ್ಕಂಥ ಸರ್ವಜ್ಞರಾದ ನಾನಾ ವಿದ್ಯೆಗಳಲ್ಲಿ ನೈಪುಣ್ಯವನ್ನು ಹೊಂದಿರುವ ತತ್ವೋಪದೇಶಕರಾಗಿರ್ತಕ್ಕಂಥ ಅಜಾನಜ ಅನಾಖ್ಯಾತ ದೇವತೆಗಳು ನಾನಾ ರೀತಿಯ ವಿಭಾಗಗಳು ಕರ್ಮದಿಂದ ಜ್ಞಾನದಿಂದ ಈ ರೀತಿಯಾಗಿ ವಿಭಾಗಗಳನ್ನು ಮಾಡಲ್ಪಟ್ಟಿದೆ. ಎಲ್ಲ ದೇವತೆಗಳು, ಪಿತೃಗಳು, 30 ಅಸುರರು, 100 ಗಂಧರ್ವರು, 100 ಅಪ್ಸರೆಯರು, 70 ಯಕ್ಷರು, 30 ಚಾರಣರು, 100 ಸಿದ್ಧರು, 70 ಭೂತ ಪ್ರೇತ ಪಿಶಾಚ ವಿದ್ಯಾಧರ ಕಿನ್ನರಾದಿಗಳ ಬೇರೆ ಬೇರೆ ವರ್ಗಗಳು, ಇವರೆಲ್ಲರೂ ಕೂಡ ಮೋಕ್ಷಯೋಗ್ಯರು, ಯಜ್ಞಭಾಗಕ್ಕೂ ಯೋಗ್ಯತೆಯನ್ನು ಹೊಂದಿರತಕ್ಕಂಥವರು. ಇವರಲ್ಲಿ ದೇವತೆಗಳು ಸರ್ವಜ್ಞರು, ಪಿತೃಗಳು ಶ್ರಾದ್ದದಲ್ಲಿ ಪೂಜ್ಯರು, ಅಸುರರು ಹೊರಗೆ ದೇವತೆಗಳಲ್ಲಿ ದ್ವೇಷ ಮಾಡಿದರು ಒಳಗೆ ಭಗವಂತನಲ್ಲಿ ಭಕ್ತಿ ಮಾಡುವಂಥವರು, ಗಂಧರ್ವ ಅಪ್ಸರಿಯರು ನೃತ್ಯಗಾನದಲ್ಲಿ ಕುಶಲರು, ಯಕ್ಷ ರಾಕ್ಷಸರು ವಾಹನ ಸೇವೆ ಯುದ್ಧ ಕರ್ಮ ಇತ್ಯಾದಿ ಎಲ್ಲ ಮಾಡುವವರು, ಸಿದ್ಧರು ದೇವಕಾರ್ಯ ಸಾಧನೆ ಮಾಡುವವರು, ಚಾರಣರು ದೇವದೂತರು, ಭೂತ ಪ್ರೇತ ಪಿಶಾಚಾದಿಗಳು ಬೇರೆ ಬೇರೆ ಸೇವೆಗಳನ್ನು ಬ್ರಹ್ಮಾದಿ ಲೋಕಗಳಲ್ಲಿ ಮಾಡ್ತಕ್ಕಂಥವರು. ಇವರೆಲ್ಲರೂ ಕೂಡ ಸೋತ್ತಮರ ನಿತ್ಯ ಸೇವಿಪರು, ಸದ್ಭಕ್ತಿಪೂರ್ವಕ ಮತ್ತು ಸ್ವಾವರರಿಗೆ ಉಪದೇಶಿಸುವರು, ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಮುಂದೆ 47ನೇ ಪದ್ಯದಲ್ಲಿ ಸುರರೊಳಗೆ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ, ತಮ್ಮಳು ನಿರುಪಮರಿ ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ. ಗುರು ಶಿಷ್ಯತ್ವವು ಋಷಿಗಳೊಳು ಇರುತ್ತಿಹುದು. ಅಜಾನಜ ಸುರರಿಗೆ ಚಿರಪಿತೃ ಶತ ಅಧಮರೆನಿಸುವರು, 7 ಜನರುಳಿದು. ದೇವತಾವರ್ಗದಲ್ಲಿ ವರ್ಣ ಆಶ್ರಮ ಭೇದಗಳಿಲ್ಲ, ಜ್ಞಾನ ತಾರತಮ್ಯದಿಂದ ಯುಕ್ತರಾಗಿದ್ದಾರೆ ಅಂತ. ಋಷಿವರ್ಗದಲ್ಲಿ ಗುರು ಶಿಷ್ಯತ್ವ ಭಾವ ಅನ್ನೋದು ಇದ್ದೇ ಇದೆ ಅಂತ ತಿಳಿಸ್ತಾರೆ. ಸರ್ವವರ್ಣ ಸರ್ವ ಆಶ್ರಮ ಆಚಾರಾಹ ಪ್ರತ್ಯವಾಯಸ ಮುಜಿರೋ ಯಸಾಹ ಅಪರೋಕ್ಷವಿದೋ ವಿಷ್ಣೋರ್ಭಕ್ತ ಏಕಾಂತಿನೋ ಮಮ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ದೇವತೆಗಳಲ್ಲಿ ಆಶ್ರಮ ಅಂದರೆ ಯತಿ ಗೃಹಸ್ಥಾದಿ ಭೇದ ಅನ್ನೋದಿಲ್ಲ, ಎಲ್ಲ ಆಶ್ರಮ ಧರ್ಮಗಳು ಎಲ್ಲರಿಗೂ ಉಂಟು ಅಂತ ತಾತ್ಪರ್ಯ. ದೇವತೆಗಳಲ್ಲಿ ವರ್ಣ ಅಂದರೆ ಬ್ರಾಹ್ಮಣಾದಿ ಜಾತಿ ಭೇದ ಇದ್ದರೂ ಕೂಡ ಅದು ಔಪಚಾರಿಕ, ಎಲ್ಲ ಜಾತಿಯ ಧರ್ಮವು ಎಲ್ಲರಿಗೂ ಉಂಟು ಅಂತ ದೇವತೆಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ದೇವತಾ ವರ್ಗದಲ್ಲಿ ನಮಗಿರುವಂತೆ ವಿಧಿಪೂರ್ವಕವಾಗಿರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಚಾತುರ್ವರ್ಣ ಧರ್ಮ ಆಗಲಿ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಯತಿ ಅನ್ನೋ ಚತುರಾಶ್ರಮ ಧರ್ಮ ಆಗಲಿ ಇಲ್ಲ. ಆದರೆ ಅವರಲ್ಲಿ ವರ್ಣ ಸಂಕೇತಗಳಿವೆ. ಬ್ರಾಹ್ಮಣ ವರ್ಣ ಕ್ಷತ್ರಿಯ ವರ್ಣ ವೈಶ್ಯವರ್ಣ ಶೂದ್ರವರ್ಣಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳಿದ್ದಾರೆ ಅಂದರೆ ಅನಿರುದ್ಧಾದಿ ರೂಪಗಳಿಂದ. ನಮಗಿರುವಂತೆ ವರ್ಣಾಶ್ರಮಗಳ ವಿಷಯದಲ್ಲಿ ಇವರು ಉತ್ತಮರು ಇವರು ಅಧಮರು ಅಂತ ಯಾವುದೇ ವ್ಯತ್ಯಾಸ ಅಥವಾ ಭೇದ ಅನ್ನೋದು ಸರ್ವತಾ ಇಲ್ಲ. ಆದ್ದರಿಂದಲೇ ಅಲ್ಲಿ ಸುರರೊಳಗೆ ನಿರುಪಮರು ವರ್ಣಾಶ್ರಮ ಧರ್ಮಗಳು ಅಂತಿಲ್ಲ, ನಿರುಪಮರು ಅಂದರೆ ಉಪಮಾರಹಿತರು ಅಂತ ಈ ರೀತಿಯಾಗಿ ಅಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ದೇವತೆಗಳಲ್ಲಿ ತಮ್ಮಲ್ಲಿ ತಾರತಮ್ಯ ಇದೆ. ಸೋತ್ತಮರು ಸ್ವಾವರರು ಅಂತ ನೀಚ ಉಚ್ಚ ಭಾವ ಅನ್ನೋದಿದೆ. ಉದಾಹರಣೆಗೆ ಗರುಡ ಶೇಷ ರುದ್ರ ಇವರು ಸಮಾನ ಕಕ್ಷೆಯಲ್ಲಿ ಪರಿಗಣನೆ. ಇಂದ್ರಕಾಮರಿಗಿಂತ ಉತ್ತಮರು, ವಾಯುಬ್ರಹ್ಮಾದಿಗಳಿಗಿಂತ ತಾರತಮ್ಯದಲ್ಲಿ ಅವರರು ಅಂದರೆ ಕಡಿಮೆ. ಅವರವರ ಜ್ಞಾನಾದಿ ವಿಷಯಗಳಲ್ಲಿ ನಿರುಪಮರು ಅಂದರೆ ಸಮಾನರಹಿತರು ಅಂತ. ಅವರವರ ಮಟ್ಟಿಗೆ ತಾರತಮ್ಯ ಅನುಸಾರ ಜ್ಞಾನ ಅನ್ನೋದು ಪೂರ್ಣವಾಗಿ ಇದೆ ಅಂತ. ಅದೇ ಋಷಿ ಸಮೂಹದಲ್ಲಿ ಗುರು ಶಿಷ್ಯ ಸಂಬಂಧ ಅನ್ನೋದಿದೆ. ಗುರುಸ್ಥಾನಕ್ಕೆ ಇರ್ತಕ್ಕಂಥ ಋಷಿಗಳು ಉತ್ತಮರು, ಶಿಷ್ಯ ಸ್ಥಾನವನ್ನು ಅಲಂಕರಿಸುವಂಥವರು ಅವರರು. ಗುರುಗಳು ಶಿಷ್ಯರಿಗೆ ಬಿಂಬರೂಪ ಸದೃಶರು. ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು. ಬಿಂಬಗಳೊಳಗೆ ಕೇವಲ ಬಿಂಬಹರಿಗೆ ಎಂದು ಅಂತ ಹೇಳ್ದಂಗೆ. ಆದ ಕಾರಣ ಶಿಷ್ಯರು ಅವರಿಗೆ ಪ್ರತಿಬಿಂಬ ಅಂತ ಕರೆಸ್ಕೋತಾರೆ. ಎಲ್ಲರಿಗೂ ಪರಮ ಮುಖ್ಯ ವೃತ್ತಿಯಿಂದ ಬಿಂಬ ಅಂದರೆ ಪರಮಾತ್ಮನೇ. ತಾರತಮ್ಯ ಕ್ರಮದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಇದ್ದೇ ಇದೆ. ಇನ್ನು ಪಿತೃಗಣದಲ್ಲಿ ಪ್ರಿಯವರ್ತಾತಿ ಕರ್ಮಜ ದೇವತೆಗಳ ತಾರತಮ್ಯದಲ್ಲಿ 7 ಜನ ಪಿತೃಗಳಿದ್ದಾರೆ. ಈ 7 ಪಿತೃಗಳನ್ನು ಬಿಟ್ಟು ಉಳಿದ ಚಿರಪಿತೃದೇವತೆಗಳು ಪೂರ್ವೋಕ್ತ ಅಂದರೆ ಹಿಂದೆ ಹೇಳಿರ್ತಕ್ಕಂಥ ಅನಾಖ್ಯಾತ ಅಜಾನಜರಿಗಿಂತ 100 ಗುಣಗಳಿಂದ ಅಧಮರು ಅಂತ ಕರೆಸ್ಕೋತಾರೆ. ಹಂಗಾರೆ ಇವರಲ್ಲಿ ತಾರತಮ್ಯ ಕ್ರಮ ಹೇಗೆ ಅಂದರೆ, ಕರ್ಮಜ ದೇವತೆಗಳು ಅಜಾನಜ ದೇವತೆಗಳಿಗಿಂತ ಉತ್ತಮರು, ಆಖ್ಯಾತ ಅಜಾನಜರು ಅನಾಖ್ಯಾತ ಅಜಾನಜರಿಗಿಂತ ಉತ್ತಮರು, ಅನಾಖ್ಯಾತ ಅಜಾನಜರು 7 ಮಂದಿ ಕರ್ಮದೇವತಾ ಕಕ್ಷಕ್ಕೆ ಬರುವಂಥ ಪಿತೃಗಳನ್ನು ಬಿಟ್ಟು ಉಳಿದ ಪಿತೃಗಳಿಗಿಂತ ಉತ್ತಮರು ಅಂತ ಈ ರೀತಿಯಾಗಿ ತಾರತಮ್ಯವನ್ನು ಚಿಂತನೆ ಮಾಡಬೇಕು.